ಅದು ನನಗೆ ಈಗ ಈಗ ಖುಷಿ ಬರ್ತದೆ. ಯಾಕಂದ್ರೆ 5 ವರ್ಷದ ಇಫೆಕ್ಟ್ ನನಗೆ ಖುಷಿ ಪಡುವಂತದ್ದು ಈಗ ಕಾಯ್ಬೇಕಾಯ್ತು. ಈ ಟ್ರೆಂಚ್ ಮಾಡುದು ಅಂತ ಹೇಳಿದ್ರಲ್ಲ, ಇದು ಎಷ್ಟು ಅಂತರದಲ್ಲಿ ಮಾಡುವಂತದ್ದು, ಎಷ್ಟು ಆಳ ಉದ್ದ ಎಲ್ಲ ಇರ್ತದೆ? ಅದು ತೆಂಗಿನ ಮರದ ಆಹಾರ ಬೇರುಗಳು ಹೆಚ್ಚಾಗಿ 5 ಫೀಟ್ ದೂರದಲ್ಲಿ ಇರುತ್ತೆ. ಅದಕ್ಕಾಗಿ ನಾನು 4 ಫೀಟ್ ದೂರದಲ್ಲಿ ಜಿಸಿಪಿಗೆ ಸಣ್ಣ ಬ್ಯಾಕೆಟ್ ಸಿಕ್ಕಿಸಿ 4 ಫೀಟ್ ದೂರದಲ್ಲಿ 1 ಫೀಟ್ ಅಗಲ ಅಷ್ಟೇ 1 ಫೀಟ್ ಆಳ ಟ್ರೆಂಚ್ ಮಾಡಿಸಿದ್ರು ಸುತ್ತ. ಅದು ಇವತ್ತಿಗೂ ನನಗೆ ಕಟ್ಟೆ ಮಾಡ್ಲಿಕ್ಕಿಲ್ಲ ಏನಿಲ್ಲ. ಆವಾಗ ಮಾತ್ರ ಒಂದು ಸಲ ಮಾಡಿದ್ದೆ, ಇವಾಗ ಇನ್ನೊಂದು ನಿರಂತರ. ಯಾಕಂದ್ರೆ ಅದು 5 ವರ್ಷ ಮೊದಲು ಬೇರ್ ಕಟ್ಟಾಯ್ತು, 2ನೇ ವರ್ಷ ಏನೋ ಸ್ವಲ್ಪ ಜೀವ ಆಯ್ತು, 3ನೇ ವರ್ಷ ಸ್ವಲ್ಪ ಗಿಡಕ್ಕೆ ಆರಿಸಿ ಹೋಗಾಯ್ತು. ಈಗ ನಿರಂತರ ವಾಸಿಗೆ ಬಂದು ತೆಂಗಿನ ಮರದ ಉತ್ತಮ ಗರಿ ಬಂದೆ, ಉತ್ತಮ ಕಾಯಿ ಬಂದೆ. ಇನ್ನು ಅದಕ್ಕೆ ಕಟ್ಟೆ ಆಹಾರ ಹಾಕುವಂತೂ ಇದೇ ಇಲ್ಲ, ಕಂಟಿನ್ಯೂಸ್. ಪ್ರತಿ ವರ್ಷವೂ ಕೂಡ ಇದಕ್ಕೆ ಗೊಬ್ಬರ ಹಾಕ್ತಾ ಹೋಗುದು? ಪ್ರತಿ ವರ್ಷ ನಮ್ಮದು ಒಳೆ ಬದಿಯಾದ ಕಾರಣ ಮೇ 30ರಿಂದ ನವೆಂಬರ್ ತನಕ ಮಳೆಗಾಲದಲ್ಲಿ ವಾಹನ ಬರುದಿಲ್ಲ, ಅಂದ್ರೆ ಮಾರ್ಗಿದ್ರು ಅಷ್ಟ ತನಕ 2 ರೌಂಡ್ ಬರ್ತದೆ ಅವರು. ಅಂದ್ರೆ ಅಡಿಕೆ ಗಿಡಕ್ಕೆ 1 ಫೀಟ್ ದೂರದಲ್ಲಿ ಮೇಲೆ ಹಾಕುದು, ಟ್ರಂಚ್ ಹಾಕಲಿಲ್ಲ. ತೆಂಗಿನ ಮರಕ್ಕೆ ಟ್ರಂಚ್ ಹಾಕಿದ್ದೀನಿ, ಅದು ಫುಲ್ ಕವರ್ ಆಗ್ತದೆ. ಕಳೆದ ವರ್ಷ ಹಾಕಿದ್ದು ಜನವರಿ ಹಾಕಿದ್ದು ಏಪ್ರಿಲ್ ಮೇ ಬರುವಾಗ ಅದು ನೆಲ ಇದಾಯ್ತು, ಶೇಂಗಾಯ್ತು. ಪುನಃ ಮಳೆ ಬರುವ ಹಾಕಿದ್ದು ಏಪ್ರಿಲ್ ಮೇ ಮೊದಲು ಈ ಮಳೆಗಾಲದಲ್ಲಿ ಪುನಃ ಸಿಂಕ್ ಆಯ್ತು. ಆ ಹೊಂಡ ಉಂಟಲ್ಲ ಅದು ಮುಚ್ಚುತ್ತಾ ಇರ್ತದೆ, ಇಲ್ಲ ಇಲ್ಲ ಅಲ್ಲೇ ಅದು ಸಿಂಕ್ ಆಗ್ತದೆ, ಸ್ವಲ್ಪ ಮಣ್ಣಾಗ್ತದೆ, ಅಲ್ಲೇ ಎರೆಹುಳು ಆಗಿದೆ, ಮುಟ್ಲಿಕ್ಕಿಲ್ಲ, ಇನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಬೇರ್ ಬಂದಿದೆ. ಈಗ ಪ್ರತಿ ವರ್ಷವೂ ಕೂಡ ಅದಕ್ಕೆ ಗೊಬ್ಬರ ಹಾಕ್ತಾ ಹೋಗುದಾ ಈ ತರಕಾರಿ ವೇಸ್ಟ್? ಈ ವರ್ಷ ಅದಕ್ಕೆ ಹಾಕ್ತಾ ಹೋದ ಆ ಟ್ರಂಚಿಗೆ ಟ್ರಂಚ್ ಮುಚ್ಚುದಿಲ್ಲ ಇಲ್ಲ, ಅದು 1 ಫೀಟ್ ಆಳಲ್ವಾ, ಅದು ಹಾಕಿದ ಹಾಕುವ ದಿವಸ ಸ್ವಲ್ಪ ಮೇಲೆ ಕಾಣ್ತದೆ, ಅದು ಕಂಪೋಸ್ಟ್ ಆದ ಮೇಲೆ ಅದು ಡೌನ್ ಆಗ್ತದೆ. ಅದು ನಿರಂತರ ಇನ್ನು ಮುಂದೆ ತೆಂಗಿನಗೆ ಕಟ್ಟೆ ಮಾಡಬೇಕು, ಅದಕ್ಕೆ ಸುತ್ತ ಹಾಕಬೇಕು ಅಂತ ಏನಿಲ್ಲ. ಈ ಜೆಸಿಬಿಯಲ್ಲಿ ಅಥವಾ ನಿಮ್ಮ ಸಣ್ಣ ಒಂದು ಬಕೆಟ್ ಇರೋದು ಅಂತ ಹೇಳಿದ್ರಲ್ಲ, ಅದರಲ್ಲಿ ಎಷ್ಟು ಖರ್ಚು ಬರುತ್ತದೆ ಒಂದು ತೆಂಗಿನ ಮರಕ್ಕೂ ಅಥವಾ 100 ತೆಂಗಿನ ಮರಕ್ಕೂ ಮಾಡಿದ್ರೆ? ನನ್ನ ಲೆಕ್ಕದಲ್ಲಿ ಒಂದು ಅದೇ ಫಾಸ್ಟ್ ಮಾಡ್ತಾರೆ, ಅಂದ್ರೆ ವಾಹನ ಹೋಗುವ ವ್ಯವಸ್ಥೆ ಇದ್ದ ಕಾರಣ ನನ್ನ ಲೆಕ್ಕದಲ್ಲಿ ಒಂದು 25 ಮಾಡಬಹುದು 1 ಗಂಟೆಗೆ. ಓ, ಯಾಕಂದ್ರೆ 1 ರೌಂಡ್ ಬರೋದು ಮಾತ್ರ, ಆಗಲಿಕ್ಕೆ ಏನಿಲ್ಲ. ಮತ್ತೆ ಮೇಲೆ ಅಲ್ವಾ ಆ ಬಕೆಟ್, 2 ಫೀಟ್ ಇಟ್ಟು ಅದು ಅರ್ಧ ಬಕೆಟ್ ಮಾತ್ರ ಅಂದಾಜಿನ ಮೇಲೆ. ವಾಹನ ಹೋಗೋ ವ್ಯವಸ್ಥೆ ಬೇಕು, ವಾಹನ ಮೇನ್ ಅಂದ್ರೆ ವಾಹನ ಹೋಗೋ ವ್ಯವಸ್ಥೆ ಬೇಕು. ವಾಹನ ಹೋಗೋ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯ. ನೀವು ಹೇಳಿದಾಗೆ ಎಷ್ಟು ತೆಗಿಬಹುದು ಅಂತ ಹೇಳುವಾಗ ಒಂದು ಕಟ್ಟೆಯಿಂದ ಒಂದು ಕಟ್ಟೆ ಹೋಗೋ ಟೈಮೇ ಜಾಸ್ತಿ ಆಗ್ತದೆ ನಮಗಿದು ಇದೌದ ಕಂಟಿ. ಮತ್ತು ತೆಂಗಿನ ಗಿಡ ನೆಟ್ಟ ವ್ಯವಸ್ಥೆ ಸಾಲಾಗಿ ಅಡ್ಡ ನೀಟ ಓರೆ ಕೊರೆ ಇಲ್ಲ, ಅದು ಅದು ಒಂದು ಪ್ರಯೋಜನ. ಎಷ್ಟು ತೆಂಗಿನ ಮರ ಇದೆ? ನನ್ನ ತೆಂಗಿನ ಮರ 80 ಅಡಿಕೆ 200. ಈಗ ಹೆಜಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನಿಮಗೆ ಸಾಕಷ್ಟು ಸಹಕಾರ ಸಿಗ್ತಾ ಇದೆ, ಈ ಬಗ್ಗೆ ಹೇಳಿ. ನನಗೆಂದ್ರೆ ಸಾವಯವ ಇದು ಬದಲಾವಣೆ ಮಾಡುವಾಗ ಹೆಜಮಾಡಿ ಗ್ರಾಮದವರು ಸಹಕಾರ ತುಂಬಾ ಸಿಕ್ಕಿದೆ. ಯಾಕೆಂದ್ರೆ ಅವರು ಕಸ ಹಾಕುವಂತ ಒಂದು ಪ್ರಸ್ತಾವ ಬಂದಾಗ ನಾನು ಅದನ್ನು ಸ್ವೀಕರಿಸಿದೆ. ಅವರೇ ಅಲ್ಲಿ ಕ್ಲೀನ್ ಆದ್ರೆ ಒಂದು ಇದು ಮಾಡ್ತೇನೆ, ಅದು ಹಸಿ ಕಸ ಅಲ್ಲದೆ ಬೇರೆ ಯಾವುದೂ ಅದರಲ್ಲಿ ಬರಬಾರ್ದು, ಪ್ಲಾಸ್ಟಿಕ್ ಕಬ್ಬಿಣ ಈ ತರ ಬರಲೇಬಾರ್ದು ಅಂತ ನಾನು ಹೇಳಿದ್ದೇನೆ. ಅದು ಅವ್ರ ಮಾತಿನಂತೆ ಅಷ್ಟು ಕ್ಲೀನ್ ಆಗಿ ಕಳಿಸಿಕೊಡ್ತಾರೆ. ಕೆಲವು ಸಲ ಅಪ್ಪಿ ತಪ್ಪಿ ಅದರಲ್ಲಿ ಸೆಂಟ್ ಬಾಟ್ಲಿ ಮಾತ್ರ ರ್ಯಾಪರ್ ಬಿಸ್ಕಿಟ್ ಇದು ರ್ಯಾಪರ್ ಎಲ್ಲ ಬರ್ತದೆ, ಅದು ಏನ್ ಮಾಡ್ತೇನೆ ಹಾಕುವಾಗ ಮಕ್ಕಳು ಹೆಕ್ಕಿ ತೆಗಿತಾರೆ. ಕೆಲವು ಸಲ ನಾನೇ ಗ್ಲೌಸ್ ಹಾಕಿ ತೆಗೆದದ್ದುಂಟು, ಯಾಕೆಂದ್ರೆ ಹಾಕಿ ಒಂದು 4 ದಿವಸ ಕೊಳೆಯುವಾಗ ಅದು ಮೇಲೆ ಬೀಳ್ತದೆ. ಅದನ್ನು ನಾನು ತೆಗೆದದ್ದು ಅಂತೂ 90% ಅದು ಕ್ಲೀನ್ ಬಂದಿದೆ. ಅದು ಕೆಲವು ನಮ್ಮ ಗ್ರಾಮಸ್ಥರ ಬೇಜವಾಬ್ದಾರಿಂದ, ಅವ್ರದ್ದು ತಪ್ಪಲ್ಲ, ಅವ್ರು ಆದಷ್ಟು ಇರ್ತಾರೆ, ಕೆಲವು ಸಣ್ಣ ಸಣ್ಣ ಸಿಗುದಿಲ್ಲ. ಆದ ಕಾರಣ ಪಂಚಾಯತಿನವರದು ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗ ಅದು ಮೀನ್, ಯಾಕೆಂದ್ರೆ ಅವರೊಂದು ಅಷ್ಟು ಕ್ಲೀನ್ ಮಾಡಿ ತಂದು ಗಿಡಕ್ಕೆ ಹಾಕೊಂದು, ಯಾಕೆಂದ್ರೆ ನಾನು ಗಿಡಕ್ಕೆ ಹಾಕುವಂತದ್ದು ನನ್ನ ಕೆಲಸ ಅಲ್ಲ. ನಾನು ಬರೀ ನೋಡ್ತೇನೆ, ಮಧ್ಯಾಹ್ನ ಮೇಲೆ ಬರ್ತಾರೆ, ಪ್ರತಿ ದಿವಸ ನಾನು ಇರ್ತೇನೆ, ಹೆಕ್ತಾರೆ, ಅದು ಆಗದಿದ್ರೆ ಗ್ಲೌಸ್ ಹಾಕಿ ನಾನು ತೆಗಿತೇನೆ. ಈಗ ಗ್ರಾಮ ಪಂಚಾಯತಿಯಿಂದ ತರುವಂತಹ ಈ ವೇಸ್ಟ್ ಅಲ್ಲದೆ ನಿಮ್ಮ ತೋಟದಲ್ಲಿ ಉತ್ಪತ್ತಿ ಆಗುವಂತಹ ವೇಸ್ಟ್ ನ ಒಂದು ಬಳಕೆ ಎಲ್ಲ ಹೇಗೆ? ಹೌದು, ಅದು ನೋಡಿ ಗರಿ ಸಿಗ್ತದೆ ಅಲ್ಲೇ ಕಟ್ ಮಾಡಿ ಹಾಕುದು, ಮತ್ತೆ ಅದರ ಮೇಲೆ ಅದು ತೆಂಗಿನ ಬುಡ ಹತ್ತಿರ ಹಾಕ್ಬೇಕಲ್ಲ ಆ ಟ್ರಂಚ್ ಉಂಟು ನೋಡಿ, ಅದರ ಮೇಲೆ ಹಾಕುದು. ನೀವು ಹೇಳಿದ್ರೆ 4 ಫೀಟ್ ದೂರದಲ್ಲಿ, ಹೌದು, ಅದು ಮುಚ್ಚುತ್ತಾ ಹೋಗ್ತದೆ, ಅದು ಸಿಂಕ್ ಆಗ್ತಾ ಹೋಗ್ತದೆ, ಮುಚ್ಚುತ್ತಾ ಹೋಗ್ತದೆ. ಈಗ ಅದು ನೋಡಿ ಒಂದು 2 ವರ್ಷ ಅಂತ ಒಳ್ಳೆ ಇದಾಗಿದೆ, ಇನ್ನೊಂದು 2 ವರ್ಷ ನಾನು ಅದಕ್ಕೆ ಏನು ಹಾಕದಿದ್ರು ಅದು ಮುಂದುವರಿತದೆ, ಯಾಕಂದ್ರೆ ಅಷ್ಟು ಅದರಲ್ಲಿ ಸ್ಟಾಕ್ ಉಂಟು. ಈ ಇಳುವರಿಯಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಈ ತ್ಯಾಜ್ಯ ಹಾಕಲಿಕ್ಕೆ ಶುರು ಮಾಡಿದ್ಮೇಲೆ? ತ್ಯಾಜ್ಯ ಹಾಕುವ ಮೊದಲು, ಯಾಕಂದ್ರೆ ನಮ್ದು ಹೊಳೆ ಬದಿ ತೋಟ, ಹೊಳೆ ಬದಿಯಲ್ಲಿ ಉಪ್ಪು ಜಾಸ್ತಿ, ಮರಳು ಮತ್ತೆ ಹುಳಿ ಅಂಶ ಜಾಸ್ತಿ, pH ಇದು. ಆದ ಕಾರಣ ತೆಂಗಿನ ಮರ ಸೊರಗುದು, ಕಾಯೆಲ್ಲ ಚಿಕ್ಕದಾಗುದು, ಫಸಲೆಲ್ಲ ಕಡಿಮೆ ಇತ್ತು. ನಮ್ಮ ಅಕ್ಕಪಕ್ಕದಲ್ಲಿ ಬಿಟ್ಟೇ ಬಿಟ್ಟಿದ್ದಾರೆ ಇದು ಆಗುವಂತದ್ದಲ್ಲ ಅಂತ. ನಾನು ಕೂಡ ಬಿಟ್ಟಿದ್ದೀನಿ, ಕೆಲವು ಗಿಡ ಸತ್ತು ಹೋಗಿದೆ. ಈ ಸಾವಯವ ಅಂತ ನಾನು ಬದಲಾವಣೆ ಮಾಡಿದ ಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು. ಇರಲಿ, ಸಾಯೋಗಿಂತ ಇರ್ತದೆ. ಈಗ ಇವರು ಕಳಿಸಿದ ಮೇಲೆ ತೆಂಗಿನಕಾಯಿದು ಸೈಜು ದೊಡ್ಡದಾಯ್ತು. ತೆಂಗಿನಕಾಯಿದ ಈಲ್ಡ್ ಅಂದ್ರೆ ನಂಬರ್ ಆಫ್ ಕೌಂಟಿಂಗ್ ಅದು ಜಾಸ್ತಿ ಆಯ್ತು. ನನಗೆ ಅಂದ್ರೆ ಎವರೇಜ್ ಒಂದು 20 ಸಿಗ್ತದೆ. ಆವಾಗ ಮೊದಲು 10 ಒಂದು ಕಾಯಿ, ಯಾಕೆಂದ್ರೆ ಎವರೇಜ್ ಸಿಗ್ತದೆ, ಒಂದು 20 ಕಾಯಿ ಸಿಗ್ತದೆ. ಒಂದು ತೆಂಗಿನ ಮರದಲ್ಲಿ ಎಷ್ಟು ಸಿಗ್ತದೆ? ಒಂದು ಕೆ ನಾವು 4 ಸಲ ಇದು ಮಾಡ್ತೇವೆ ವರ್ಷಕ್ಕೆ. 4 ಅಂದ್ರೆ ಒಂದು 100 ತನಕ ಸಿಗ್ತದೆ, 90 ಈಗ ಸಿಗ್ತದೆ. ಅದರ ಮೊದಲು 45 ಸಿಗ್ಲಿಲ್ಲ. ಎಷ್ಟು ಇದಾಗಿದೆ ಅಂದ್ರೆ ತೆಂಗಿನ ಮರದವರು ಮೇಲೆ ಹೋಗ್ಲಿಕ್ಕೆ ಹೇಳಿಲ್ಲ, 5 ಕಾಯಿ ನಮ್ಗೆ ಆಗ್ತದೆ, ನೀವು ಅದಕ್ಕಿಂತ ಹೆಕ್ಕಿದ್ದು 2 ಸಿಕ್ಕಿದ್ರೆ ನಿಮ್ಗೆ ಲಾಭ ಅಂತ ಹೇಳ್ತಿದ್ರು. ಯಾವಾಗ 4 ವರ್ಷ ಮೊದಲು ಹೌದು, ಈಗ ಸಿಗ್ತದೆ. ಈಗ ಅವರೇ ಹೇಳ್ತಾರೆ ಆಗ್ಬಹುದು ಅಂತ. ಯಾಕಂದ್ರೆ ಅವರಿಗೆ ಮೇಲೆ ಹೋದವರಿಗೆ 40-50 ರೂಪಾಯಿ ಅಂತ, 4-5 ಕಾಯಿ ಅವರಿಗೆ ಅವ್ರದ್ದು ಲೆಕ್ಕ. ಅವ್ರು ಹೇಳ್ತಾರೆ 4-5 ಕಾಯಿ ನಮಗೆ, 1 ಕಾಯಿ ಹೆಕ್ಕಿದವನಿಗೆ, 5 ಕಾಯಿ ಇದ್ರೆ ನಾವು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಈಗ ಒಂದು ಮರದಲ್ಲಿ ಒಂದು ಸರಾಸರಿ 20 ಸಿಗುವಾಗ ಅವರು ಖುಷಿ ಪಡ್ತೀವಿ, ಯಾಕಂದ್ರೆ ನನ್ನ ಪರ್ಮನೆಂಟ್ ತೆಂಗಿನಕಾಯಿ ತೆಗೆದು. ಅವರು ಹೇಳ್ತಾರೆ ಆವಾಗ ಕೊಯ್ಯುವಾಗ ತುಂಬಾ ವ್ಯತ್ಯಾಸ ಇದೆ, ಖುಷಿಯಲ್ಲಿ ಇದು ಮಾಡ್ತೀವಿ, ನನಗೂ ಖುಷಿ ಅವರಿಗೆ ಖುಷಿ. ಈಗ ಅಡಿಕೆ ತೋಟದಲ್ಲಿ ಈ ತ್ಯಾಜ್ಯಗಳ ಒಂದು ನಿರ್ವಹಣೆ ಹೇಗೆ? ಅಡಿಕೆ ತೋಟದಲ್ಲಿ ಹೊಂಡ ತೆಗಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಹತ್ತಿರ ಇರ್ತದೆ. ಅದಕ್ಕಾಗಿ ಎಂತ ಮಾಡ್ತೀವಿ, 1 ಫೀಟ್ ದೂರದಲ್ಲಿ ಸ್ವಲ್ಪ ತೆಳುವಣೆ ಅಲ್ಲಿ ಅಂದ್ರೆ ತೆಂಗಿನ ತೋಟಕ್ಕೆ ಫುಲ್ ಆಗ್ತದೆ, ಅದು ಆಸೆ ಬಿಟ್ಟು ಹಾಕ್ಲಿಕ್ಕೆ ಹೇಳಿದ್ರು. ಅದಕ್ಕೊಂದು ಪ್ರಯೋಜನ ಬಿತ್ತು ಅದು ಅಲ್ಲಿ ಕಂಪೌಂಡ್. ಇದಕ್ಕೆ 1 ಫೀಟ್ ದೂರದಲ್ಲಿ ಸಾಧಾರಣವಾಗಿ 3-4 ಇಂಚ್ ದಪ್ಪದಲ್ಲಿ, ಯಾಕಂದ್ರೆ ಬಿಸಿ ಆಗ್ತದೆ ಅದು, ಅದು ತೋಟಗಾರಿಕೆ ಅವರ ಮಾರ್ಗದರ್ಶಿ ಪ್ರಕಾರ ಅದನ್ನು ಹಾಕಿ ಅದರ ಮೇಲೆ ಇದು ಕಿಶುಲ್ ಯೂರಿಯಾ ಅಥವಾ ತೆಂಗಿನ ಗರಿಯ ಹಾಕಿ ಆಮೇಲೆ ಸೆಗಣಿ ನೀರು ಬಿಡುದು. ಅದು ಎಂತ ಆಗ್ತದೆ, 1 ವಾರ ಹೋಗುವಾಗ ಸ್ವಲ್ಪ ಕೊಲ್ಲಿರ್ತದೆ, 1 ವಾರ ಹೋದ ಮೇಲೆ ಸ್ವಲ್ಪ ಕೊಚ್ಚುತ್ತೇನೆ. ಯಾಕೆ ಕೊಚ್ಚುದಂದ್ರೆ ಅದು ಬಿಸಿ ಆಗುವ ಸಾಧ್ಯತೆ ಇರ್ತಾವೆ, ಆ ಬಿಸಿಯನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಕೊಚ್ಚಿದ್ದೇನೆ ಅಂತ ಬಿಟ್ಟು ಬಿಡುದು. ಈಗ ಏನಾಗಿದೆ ಅಂದ್ರೆ ಅಡಿಕೆ ತೋಟದ ಫುಲ್ಲು ಎರೆಹುಳ, ಎಲ್ಲಿ ಅಗೆದ್ರು ಎರೆಹುಳ ನೈಸರ್ಗಿಕವಾಗಿ ಸಿಕ್ಕಿದ ಎರೆಹುಳ ಆಗಿದೆ. ಇನ್ನು ಮುಂದೆ ಏನ್ ಮಾಡ್ಬೇಕಂದ್ರೆ ಅದನ್ನ ಎರೆಹುಳ ಹಾಕಿ ಆಹಾರ ಕೊಡ್ಲಿಕ್ಕಾಗಿ ಬೇರೆ ತೊಟ್ಟಿ ಮಾಡಿ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಸ್ವಲ್ಪ ಕಳೆ ಪುಡಿ ಮಾಡಿ ಅದಕ್ಕೆ ಹಾಕಿದ್ರೆ ಸೀದಾ ಅದಕ್ಕೆ ಆಹಾರ ಸಿಗ್ತದೆ ಅಂತ ನನ್ನ ಅನಿಸಿಕೆ, ಅಥವಾ ಮತ್ತು ಕೆಲವರು ತಿಳಿಸಿದ ಪ್ರಕಾರ ಅದು ಸತ್ಯ. ಯಾಕಂದ್ರೆ ಮೊದಲು ಅಲ್ಲಿ ಎರೆಹುಳದ್ದು ಅದರಷ್ಟಿಗೆ 2 ವರ್ಷ ನಂತರ, ಈಗ ಅದಕ್ಕೆ ನಿರಂತರ ನಾನು ಆಹಾರ ಕೊಟ್ಟರೆ ಅದು ಅಲ್ಲಿ ನಿಲ್ತದೆ, ಇಲ್ಲದೆ ವಲಸೆ ಹೋಗ್ಬಹುದು ಅಥವಾ ಸಾಯ್ಬಹುದು. ಈಗ ಸಾಮಾನ್ಯವಾಗಿ ತೆಂಗಿನ ಮರದಲ್ಲಿ ಪೊಟ್ಯಾಷಿಯಂ ಅಂಶ ಕೊರತೆ ಆಗುವಂತ ನಾವು ನೋಡ್ತೀವಿ, ಅದು ಮಿಡಿ ಉದುರುವಂತಹದ್ದಾಗಬಹುದು ಅಥವಾ ಅಡಿಕೆಯಲ್ಲಿಯೂ ಕೂಡ ಅದು ಮಿಡಿ ಉದುರುವಂತ ಒಂದು ಸಮಸ್ಯೆ ಬರುತ್ತದೆ. ಈ ಸಾವಯವ ಕೃಷಿಯಲ್ಲಿ ಇಂಥ ಸಮಸ್ಯೆ ಬರೋದಿಲ್ವಾ? ಸಾವಯವ ಕೃಷಿಯಲ್ಲಿ ಒಂದು ವ್ಯತ್ಯಾಸ ಎಂದ್ರೆ, ಈಗ ಸಾವಯವ ಹೇಳ್ತಾಳೆ ರಾಸಾಯನಿಕ ಹಾಕೊಂಡು, ಆದರೂ ನಾನು ಮಣ್ಣು ಪರೀಕ್ಷೆ ಮಾಡಿದ ವರದಿಯ ಪ್ರಕಾರ ನನ್ನ ಈ ಸಾವಯವ ಮೆಥಡ್ ನಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಆಗಿದೆ. ಯಾಕಂದ್ರೆ ನೈಟ್ರೋಜನ್ ಅಂಶ ಮತ್ತು ಪೊಟ್ಯಾಶಿಯಂ ಲೆವೆಲ್ ಇರುವ ಬದಲು ನೈಟ್ರೋಜನ್ ಅಂಶ ಜಾಸ್ತಿ ಆಗಿದೆ ಅಂದ್ರೆ ಸೊಕ್ಕಿ ಹೋಗಿದೆ ಅಂತೇಳಿ ಅದಾಗಿದೆ, ಪೊಟ್ಯಾಶಿಯಂ ಅಂಶ ಕಂಪಿ ಉಂಟು ಯಾಕ ನಾನು ಮಣ್ಣು ಪರೀಕ್ಷೆ. ಇನ್ನು ಈ ಸಲದಿಂದ ಸ್ವಲ್ಪ ಪೊಟ್ಯಾಶ್ ಹಾಕಬೇಕಂತ ಶಿಫಾರಸು ಮಾಡಿದ್ದೇನೆ, 1 ಡೋಸ್ ಹಾಕಿದ್ದೇನೆ, ಅದು ಕೂಡ ಹಂತ ಹಂತವಾಗಿ ಹಾಕ್ಲಿ ಅಂತೇಳಿ. 3 ಸಲ ಹಾಕಿದ್ರೆ ತುಂಬಾ ಒಳ್ಳೇದು, ಅಂದ್ರೆ 4 ತಿಂಗಳಿಗೆ 1 ಸಲ, ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಅದರಲ್ಲಿ ಉಂಟು ನೈಟ್ರೋಜನ್ಗೆ ಈಕ್ವಲ್ ಆಗಿ ಪೊಟ್ಯಾಶ್ ಕಡಿಮೆ ಉಂಟು, ಅದೊಂದು ಸತ್ಯ. ಈಗ ಪೊಟ್ಯಾಶ್ ಯಾವ ರೂಪದಲ್ಲಿ ಕೊಡ್ಬೇಕು ಅಂತಿದ್ರಿ? ನಾನು ಇದೇ ಸಿಗ್ತದಲ್ಲ ಲಿಕ್ವಿಡ್ ಅಲ್ಲ, ಹೌದು ಮಿಲ್ಟ್ ಪೊಟ್ಯಾಶ್ ಹಾಕುದು. ಅಡಿಕೆಗೆ 200 ಗ್ರಾಮ್ಸಿನಷ್ಟು 4 ತಿಂಗಳಿಗೊಂದಿಗೆ ಶಿಫಾರಸು ಮಾಡಿದ್ದಾರೆ. ಯಾಕಂದ್ರೆ ಮಣ್ಣು ಪರೀಕ್ಷೆ ಮೇಲೆ ನೀವು ಸಾವಯವ ನಿಮ್ಮ ಮೆಥಡ್ ನಮ್ಮ ಪ್ರಕಾರ ಬೇರೆ ಎಲ್ಲ ಕರ್ಕೊಂಡು ಪೊಟ್ಯಾಶ್ ಅಂಶ ಈ ಗಿಡಕ್ಕೆ ಕಡಿಮೆ, ಅದನ್ನು 3 ತಿಂಗಳಿಗೊಮ್ಮೆ 200 ಗ್ರಾಮ್ಸಿನಷ್ಟು ಅಡಿಕೆ ಗಿಡಕ್ಕೆ ಹಾಕಿ, 1/4 ಕಿಲೋ ತಷ್ಟು ತೆಂಗಿನ ಗಿಡಕ್ಕೆ ಆ ಟ್ರಂಚಿಗೆ ಹಾಕಿ ಅಂತ ಶಿಫಾರಸು ಮಾಡಿದ್ದಾರೆ. ಒಂದೊಂದು ರೌಂಡ್ ಆಯ್ತು, ಅದು ಈ ಸಲದಿಂದ ಸ್ಟಾರ್ಟ್. ಅಂದ್ರೆ ಪೊಟ್ಯಾಶಿನ ಕೊರತೆಯ ಒಂದು ಚಿಹ್ನೆಗಳು ಏನೇನು, ಏನ್ ಸಮಸ್ಯೆಗಳು ಕಾಣುತ್ತವೆ? ಪೊಟ್ಯಾಶ್ ಕಡಿಮೆ ಆದ್ರೆ ಅಲ್ಲಿ ಗಿಡ ಎಲ್ಲ ಸೊಕ್ಕಿರ್ತದೆ, ಆದ್ರೆ ಈಲ್ಡ್ ಕಡಿಮೆ ಇರ್ತದೆ. ಪೊಟ್ಯಾಶಿನ ಉದ್ದೇಶವೇ ಈಲ್ಡ್, ಅದಕ್ಕೆ ಬೇರೆ ಏನ್ ಕೆಲಸ ಇಲ್ಲ. ಅಲ್ಲಿ ಈಲ್ಡ್ ಕಡಿಮೆ ಆಯ್ತು ಅಂತ ಆದ್ರೆ ಪೊಟ್ಯಾಶ್ ಕೊರತೆ ಇದೆ ಅಂತ ಲೆಕ್ಕ. ಮತ್ತೆ ಅದೇ ಸೈಜ್ ಕಡಿಮೆ ಆಗ್ತದೆ ಸ್ವಲ್ಪ, ಇದು ಪೊಟ್ಯಾಶಿನ ಕೊರತೆ. ಈ ತೆಂಗು ಅಥವಾ ಅಡಿಕೆ ಕೃಷಿಯಲ್ಲಿ ಸಾವಯವ ಕೃಷಿಯನ್ನ ಮಾಡುವುದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು, 1 ಬಳ್ಳಿಯಲ್ಲಿ ಹೆಚ್ಚಿನ ಒಂದು ಸೋರೆಕಾಯಿಯನ್ನು ಕೊಯ್ಯುವಂತಹ ಒಂದು ವಿಧಾನ, ಈ ಬಗ್ಗೆ ಹೇಳಿ. ಇದರಲ್ಲಿಯೂ ಕೂಡ ಆ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇದರಿಂದ ವಿಶೇಷ ಪುರಸ್ಕಾರವನ್ನು ಕೂಡ ನೀವು ಪಡೆದಿದ್ದೀರಿ, ಈ ಬಗ್ಗೆ ಹೇಳಿ. ಹೌದು, ಇದು ಸೋರೆಕಾಯಿ ಬಳ್ಳಿ ಅಂತದೇ, 1 ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಸೋರೆಕಾಯಿ ಈ ಮೆಥಡ್ ನಾನು ಹೇಳಿದ ಮೆಥಡ್ ಮಾಡುವವರು ಮೊದಲೇ ಗಮನಿಸಬೇಕಾದ ವಿಷಯ, 5 ಸೆನ್ಸ್ ಜಾಗತಕ್ಕೆ ರಿಸರ್ವ್ ಇಡಬೇಕು. ಯಾಕಂದ್ರೆ 1 ಬಳ್ಳಿಗೆ 5 ಸೆನ್ಸ್ ಕಡಿಮೆ ಅಂದ್ರೆ 4-5 ಸೆನ್ಸ್ ಜಾಗವನ್ನು ರಿಸರ್ವ್ ಇಟ್ಟು ನಾನು ಹೇಳಿದ ಮೆಥಡ್ ಅನ್ನು ಮಾಡಿದವರಿಗೆ ಒಳ್ಳೇದು. ಈ ಮೆಥಡ್ ಬಗ್ಗೆ ಹೇಳಿ. ಮೆಥಡ್ ಅಂದ್ರೆ ಒಂದು ಬೀಜದ ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ, ಒಂದು ಎರಡು ಬಳ್ಳಿಯನ್ನ ಬೀಜವನ್ನು ಹಾಕಿದ್ರು, ಗುಂಡಿ ಮಾಡಿ ಹಾಕೋದು, ಮಣ್ಣು ರಾಶಿ ಹಾಕಿ ಹಾಕೋದು. ನಾನಂದ್ರೆ ಆಗಸ್ಟ್ ತಿಂಗಳು ನಾನು ಮಾಡಿದ್ದು, ಆಗಸ್ಟ್ ತಿಂಗಳಲ್ಲಿ ಗದ್ದೆ ಬದಿಯಲ್ಲಿ ಒಂದು ಗುಪ್ಪೆ ಮಾಡಿ ಹಾಕಿದ್ದೆ. ಅದು ಕಟಾವ್ ಆಗುವಾಗ ಬಳ್ಳಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಟಾವ್ ಆದ ಕೂಡ ಅದು ಗದ್ದೆಗೆ ಹೋಗ್ತದೆ. ಗದ್ದೆಗೆ ಹೋಗಿ ಸಾಧಾರಣ ಬೀಜ ಹಾಕಿದ ಎರಡು ತಿಂಗಳ ನಂತರ ಮೊದಲು ಏಳು ಸಿಕ್ಕಿತು. ಆಮೇಲೆ ಗದ್ದೆ ಪಸೆ ಇರ್ತದೆ, ಸಾಮಾನ್ಯ ಕಾರ್ತಿಕ ಕಟಾವದ ಮೇಲೆ ಸುಗ್ಗಿ ಮಾಡುವವರು ಗದ್ದೆ ಕಟಾವ್ ಸ್ವಲ್ಪ ಪಸೆ ಇರ್ತದೆ. ಅದು ಹಾಗೆ ಮುಂದೆ ಮುಂದೆ ಹೋಗುವಾಗ ಬೆರಳಿನಷ್ಟು ತೋರಾಗುವಾಗ ಅದರಲ್ಲಿ ಅಲ್ಲಲ್ಲಿ ಇದು ಬರ್ತದೆ, ಬಿಳಿ ಬೇರು ಬರ್ತದೆ. ಅದು ಅದನ್ನು ಎತ್ತುವಾಗ ಗಮನಿಸಬಹುದು. ಆ ಬೇರಿಗೆ ಸುತ್ತ ಸುಡುಮಣ್ಣು ಗೊಬ್ಬರ ಮಾಡಿ ಕಟ್ಟೆ ಮಾಡಿ ಅದಕ್ಕೆ ಸೆಗಣಿ ನೀರು ಸ್ವಲ್ಪ ಸ್ವಲ್ಪ ಆಗ್ಬೇಕು, ಯಾಕಂದ್ರೆ ಅತಿ ಹೆಚ್ಚು ಸೆಗಣಿ ನೀರು ಹಾಕಿದ್ರೆ ನೆಲಕ್ಕೆ ಹೋಗ್ತದೆ. ಅದು ಕುಡಿಯುವುದು ಮೇಲಿದ್ದದು ಮಾತ್ರ, ಆ ಮೇಲೆ ಒಂದು ಎರಡು ಇಂಚ್ ಇದ್ದ ಮಾತ್ರ ಯಾವ್ದನ್ನು ಸ್ವೀಕರಿಸಿ, ಉಳಿದಂದ್ರೆ ನೆಲಕ್ಕೆ ಅಡಿಗೆ ಹೋಗ್ತದೆ. ಹಾಗೆ ಕಟ್ಟೆ ಮಾಡ್ತಾ ಒಂದು ಐದು ಇದು ಮಾಡಿದೆ ನೆಲ. ಇದು ಏನಾಗಿದೆ ಅಂದ್ರೆ ಮೊದಲಿನ ಬಳ್ಳಿಯಿಂದ ಆದ ಸೋರೆಕಾಯಿ ಒಂದು ಮೀಟರ್ ದೂರಕ್ಕೆ ಒಂದಾದ್ರೆ ಈ ಡೆವಲಪ್ ಮಾಡಿದ ಇದು ಹತ್ತಿರ ಹತ್ತಿರ ಹತ್ತಿರ ಹತ್ತಿರ ಆಗ್ಲಿ ಸುರುತ್ತೆ. ಎಷ್ಟು ಹತ್ತಿರ ಅಂದ್ರೆ ಕೊನೆಗೆ ಒಂದು ಆರು ಇಂಚ್ ಹತ್ತಿರ ಸೋರೆ ಆಗ್ಲಿ. ಇದು ಗಮನಿಸಿದ ವಿಷಯ ಎಂದರೆ ಆಹಾರ ಅದಕ್ಕೆ ಬುಡದಿಂದ ನಾನು ಡೆವಲಪ್ ಮಾಡಿದಲ್ಲಿಗೆ ಒಂದು ಕಡಿಮೆ ಒಂದೊಂದು 10-15 ಫೀಟ್ ದೂರ ಇದೆ. ಇಲ್ಲಿಂದ ಅಲ್ಲಿ ಆಹಾರ ಹೋಗುವ ಬದಲು ಅಲ್ಲೇ ಅದಕ್ಕೆ ಆಹಾರ ಸಿಕ್ಕಿ ಅದು ಹತ್ತಿರ ಹತ್ತಿರ ಹಾಕ್ಲಿಸಿದೆ. ಇದು ನಾನು ಗಮನಿಸಿದೆ. ಹೊಸ ಚಿಗುರು ಬರ್ತದೆ, ಆಹಾರ ಕೂಡಲೇ ಸಿಗ್ತದೆ, ಅಲ್ಲಿ ಸೋರೆಕಾಯಿ ಈ ರೀತಿ ಅಲ್ಲಲ್ಲಿ ಡೆವಲಪ್ ಮಾಡಿದ ಕಾರಣ. ಅಲ್ಲಲ್ಲಿ ಅಂದ್ರೆ ಎಷ್ಟು ಕಡೆ ಮಾಡಬೇಕು? ಅಲ್ಲಂದ್ರೆ ನಾನೊಂದು 5 ಕಡೆ ಮಾಡಿದ್ದೇನೆ. ನನಗೆ 1,000 ಮೇಲೆ ಬಂದ ಇದಕ್ಕೆ 5 ಕಡೆ ಮಾಡ್ತೇನೆ. ನಾನು ಮೊದಲೇ ಹೇಳಿದ್ದೇನೆ, 5 ಸೆನ್ಸ್ ಜಾಗ ರಿಸರ್ವ್ ಇಡಿ, ನೆಲದಾಡಿ ಪಸೆ ಇರಲಿ, ಅದು ಕಾಲು ಕೊಡ್ತದೆ ಕೂಡಲೇ, ಕಾಲು ಕೊಟ್ಟ ಕೂಡಲೇ ಮೆಲ್ಲ ಬಳಿದ ಕಾಲು ಕೊಡ್ತದೆ. ಆ ಕಾಲು ಕೊಟ್ಟ ಸ್ಥಳದಲ್ಲಿ ಸುಡು ಮಣ್ಣು ಗೊಬ್ಬರ ಎಲ್ಲ ಒಂದು ಕಟ್ಟೆ ಮಾಡಿ ಕಟ್ಟೆಗೆ ದಿವಸಗಳೂ 1 ಲೀಟರ್ನಷ್ಟು ಗೊಬ್ಬರ. ಮತ್ತೊಂದು ಗಮನಿಸಬೇಕಂದ್ರೆ ಗೊಬ್ಬರ ನೀರು ಸಾರಜನಕ ಜಾಸ್ತಿ ಮಾತ್ರ, ಅದಕ್ಕೆ ಒಂದು ಚೂರು ಪೊಟ್ಯಾಶ್ ಹಾಕಲೇಬೇಕು. ಪೊಟ್ಯಾಶ್ ಹಾಕದಿದ್ರೆ ಈ ಈಳು ಕಾಣುದಿಲ್ಲ, ಬಳ್ಳಿ ಒಳ್ಳೆ ಕಾಣ್ತದೆ, ಹೌದು ಹೂ ಬಿಡ್ತದೆ, ಆದರೆ ಪೊಟ್ಯಾಶ್ ಬೇಕೇ ಬೇಕು ನನ್ನ ಪ್ರಕಾರ. ಅದಕ್ಕೆ ಬೂದಿಯನ್ನು ಕೂಡ ಹಾಕಬಹುದು. ಹೌದು, ಸುಡುಮಣ್ಣು ಅಂದ್ರೆ ಸುಡುಮಣ್ಣು ಗೊಬ್ಬರ, ಅದೊಂದು ಕಟ್ಟೆ ಮಣ್ಣು, ಅದಕ್ಕೆ ಸೆಗಣಿ ಮಣ್ಣು, ಸೆಗಣಿ ನೀರು 1 ಲೀಟರ್ ಸಾಕು ಒಂದೊಂದು ಕಟ್ಟೆ, ಯಾಕೆಂದ್ರೆ ಅತಿ ಹೆಚ್ಚು ಅಷ್ಟೇ. ಒಂದು ಚೂರು ಸೆಗಣಿ ಹಾಕುವಾಗ ಪೊಟ್ಯಾಶ್ ಹಾಕಲೇಬೇಕು, ಪೊಟ್ಯಾಶ್ ಹಾಕಿದ ಇಫೆಕ್ಟೇ ಈಲ್ಡ್, ಇಲ್ಲದ್ರೆ ಬಳ್ಳಿ ಹರಡುದು. ಅದೇ ಅಷ್ಟು ಸ್ಥಳ ಕವರ್ ಆಗ್ತದೆ, ಅದು ಮೊದಲೇ ಗಮನಿಸಬೇಕು ವಿಷಯ. ಈಗ ಒಂದು ಬುಡದಿಂದ 1,000 ಮಿಕ್ಕಿ ನೀವು ಸೋರೆಕಾಯಿಯನ್ನು ಕೊಯ್ದಿದ್ರಿ, ಈ ದಾಖಲೆಯನ್ನು ಹೇಗೆ ನೀವು ಮೇಂಟೈನ್ ಮಾಡಿದ್ರಿ? ಮತ್ತು ಅಹಮದಾಬಾದ್ ನಲ್ಲಿರುವಂತಹ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಲ್ಲಿಗೆ ನೀವು ಹೇಗೆ ಸೇರ್ಪಡೆ ಆದ್ರಿ? ನಾನಂದ್ರೆ ಇದು 2003-04 ವರ್ಷದ ಇದು ಪ್ರಯೋಗ. ಇದು ಮೊದಲನೇ ವರ್ಷ ನನಗೆ ಗೊತ್ತಿಲ್ಲ, ತರಕಾರಿ ನಾನು ಮನೆ ಕೊಟ್ಟು ತರಕಾರಿ ಮಾಡ್ತೇನೆ, ಕುಂಬಳಕಾಯಿ ಮಾಡಿದೆ, ಸೌತೆಕಾಯಿದು ಅದು ಮಾಡಿ ಇದೇ ರೀತಿ ಆಗಸ್ಟ್ ನಲ್ಲಿ ಹಾಕಿದ್ದೇವೆ, ಕಟಾವಾದ ಬಳ್ಳಿ ಹೋಯ್ತು. ಆಮೇಲೆ ಅಷ್ಟೊಂದು ಆರೈಕೆ ಮಾಡಲಿಲ್ಲ ನಾವು, ಅದನ್ನು ಗಿಡ ಎಲ್ಲ ತೆಗೆಯುವಾಗ ಅಲ್ಲಲ್ಲಿ ಬೇರು ಕಂಡಿತ್ತು. ನಾನು ಹೇಳಿ ಬೇರು ಕಂಡಿತ್ತಲ್ಲ, ಏನಿದು ವಿಷಯ ಅಂತ ಬಿಟ್ಟು ಬಿಟ್ಟೆ. ಎರಡನೇ ವರ್ಷ ಕುಂಬಳಕಾಯಿ ಮಾಡಿದ್ವಿ, ಪಂಪ್ಕಿನ್ ಅದು ಮಾಡಿದೆ. ಅದು ಮಾಡುವಾಗ ಅದನ್ನು ಮೊದಲೇ ನಾನು ಗಮನಿಸಿದೆ, ನೋಡ ಆದಷ್ಟು ಮುಂದೆ ಹೋಗಲಿ ಸ್ವಲ್ಪ ಅದನ್ನು ಡೆವಲಪ್ ಮಾಡುವ ಅಂತ. ಡೆವಲಪ್ ಮಾಡುವಾಗ ಇದೇ ರೀತಿ ಇನ್ನೂ ತುಂಬ ಆಯಿತು. ನಾನು 3ನೇ ವರ್ಷ ಮಾಡುವಾಗ ಮೊದಲೇ ಡಿಪಾರ್ಟ್ಮೆಂಟ್ ಸಿಗ್ತೇನೆ, ಉಡುಪಿ ತೋಟಗಾರಿಕೆ ಇಲಾಖೆ ನೋಡಿ ನನ್ನ ಎರಡು ಇದರಲ್ಲಿ ಈ ರೀತಿ ನಾನು ಗಮನಿಸಿದ್ದೇನೆ, ಈ ಸಲ ನಾನು ಸೋರೆಕಾಯಿ ಮಾಡ್ತೇನೆ, ನೀವು ಮೊದಲಿನಿಂದಲೂ ಗಮನಿಸಬೇಕು, ದಾಖಲಿಸಿಕೊಳ್ಳಿ. ಅದು ಎಷ್ಟಕ್ಕೆ ಅಷ್ಟು ನೋಡುವ, ನಮಗೆ ದಾಖಲೆಯಿಂದ ಉದ್ದೇಶ ಅಲ್ಲ, ಒಟ್ಟಾರೆ ನೋಡಿ ಪ್ರಯೋಗ ಸಕ್ಸಸ್ ಅಂತ. ಆವಾಗ ನಮಗೆ ಉಡುಪಿಯಲ್ಲಿ KP ರಮೇಶ್ ಅಂತ ಇದ್ರು, ಅವರು ಸಹಕರಿಸಿದ್ರು. ಅವರು ಬರುವಾಗ ಈ ರಿಪೋರ್ಟ್ ಇವರನ್ನು ಪತ್ರಕರ್ತರನ್ನು ಮತ್ತು ಅವರ ಸಿಬ್ಬಂದಿಯನ್ನು ಕರ್ಕೊಂಡು ಪ್ರತಿ ಸಲ ಅಂದರೆ ಒಂದು 15 ದಿವಸಕ್ಕೊಮ್ಮೆ ಎಲ್ಲ ಬಂದು ಮತ್ತೆ ಮತ್ತೆ ಕಾಯಿ ಆಗುವಾಗ 15 ದಿವಸಕ್ಕೆ ಬರಲಿ ಶುರು ಮಾಡಿದ್ವಿ. 15 ದಿವಸದಲ್ಲಿ ನಾನು ಯಾವ ಯಾವ ಅಂಗಡಿಗೆ ಮಾರಿದ್ದೀನಿ, ಎಷ್ಟು ಕೊಯ್ದೇನ ಅವರು ದಾಖಲಿಸಿಕೊಂಡ್ರು, ನನ್ನ ಹತ್ರ ದಾಖಲು ಮಾಡಲಿಕ್ಕೆ ಹೇಳಿದರು. ಹಾಗೆ ಕೊನೆಯ ತನಿಖೆ ಬಂದರು. ಜೂನಿಗೆ ಎಂತ ಆಯಿತು, ನಾನು ಗದ್ದೆಗೆ ಬಳಿ ಕಟ್ಟವನ್ನು ಗದ್ದೆಯಲ್ಲಿ ನೀರಾಯಿತು ಕೊಳಿತಾಯಿತು. ಆವಾಗಲೂ ಬೇಕಾದಷ್ಟು ಮುಡಿಯಿತು, 1,000 ದಾಖಲೆ ಮಾಡಿದ್ವಿ, ಮತ್ತೂ ಸಿಕ್ತಿತ್ತು. ಇದು ತೋಟಗಾರಿಕೆ ಇಲ್ಲ ವರ್ಷ. ಅವರು ಮತ್ತೆ ಎಂತ ಮಾಡಿದರು, ಬ್ರಹ್ಮಾವರ್ ಕಳಿಸಿದ್ರು ಕಾಣಬೇಕು, ನನಗೆ ಗೊತ್ತಿಲ್ಲ ಅದು ಎಲ್ಲಿ ಹೋಯ್ತಂತ. ಬ್ರಹ್ಮಾವರ್ ಕಳಿಸಿ ಅಲ್ಲಿ ಅದು ಒಂದು ಬಳ್ಳಿ ಮಲ್ಟಿಪ್ಲೈ ಮಾಡಿದಾಗ ಜಾಸ್ತಿ ಆಯ್ತಂತ ಸೆಕ್ಸ್ ಅದು ಬೆಂಗಳೂರು ಹೋಯ್ತು. ಯಾಕಂದ್ರೆ ಇಲ್ಲಿ ಹೋಯ್ತು, ನನಗೆ ಒಂದು ಲೆಟ್ರ್ ಬರ್ತಿತ್ತು ನಿಮ್ಮ ಇದು ಇಲ್ಲಿಗೆ ಬಂದಿದೆ ಅಂತ, ಕಳಿಸಿದ್ ನಾನಲ್ಲ. ಅಲ್ಲಿಂದ ಅವರು ಎಲ್ಲಿ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಕೊನೆಗೆ 2008 ಏಪ್ರಿಲ್ 2007